ಇವರು ಯಾಕೆ ನಿನ್ನ ಸುತ್ತುವರಿತಿದ್ದಾರೆ ಅಮ್ಮ? ಪುಟ್ಟಕ್ಕ ಗಾಬರಿ ಬೇಡ ಕಂದ, ಅವ್ರ ಮಾತು ಕೇಳೋಣ ಇರು. ಲೇತಮ್ಮ, ಇಷ್ಟೊಂದು ಗಿಡ ಯಾಕ ಕಡೆ ಕತ್ತಾರ? ಇಲ್ಲಿ ಒಂದ್ ದೊಡ್ಡ ಹಾಲ್ ಕಟ್ಸಿ ಗಿಡಗಳ ಪರಿಚಯ ನೀಡೋ ಚಿತ್ರ ಬಿಡಿಸ್ತಾರಂತಪ್ಪ. ಹೌದೇನು? ಇವೆಲ್ಲ ಗಿಡ ಕಡ್ದು ಪೇಪರ್ ಮಾಡಿ ಊರ್ ತುಂಬಾ ಸ್ಲೋಗನ್ ಬರೆದು ಅಂಟಿಸ್ತಾರಂತ. ಹೌದೇನು? ಪರಿಸರ ಜಾಗೃತಿ ಮಾಡಿಸೋ ಕಾರ್ಯಕ್ರಮ ಐತಂತಪ್ಪ. ಬರಿ ಬರಿ ಲಗೂನ್ ಗಿಡ ಕಡಿಯೋಣ, ಬರಿ ಬರಿ ಬರಿ. ಅಳಬೇಡ ಪುಟ್ಟಿ, ಅಳಬೇಡ ಪುಟ್ಟಿ, ನನ್ನ ನೆನಪಾಗಿ ನೀನು ಇರ್ತೀಯಲ್ಲ. ಅಮ್ಮ, ಅವ್ರು ನಿನ್ ಸಾಯಿಸ್ತಿದ್ದಾರೆ ಅಮ್ಮ. ಅಮ್ಮ, ಎಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ, ಅಮ್ಮ ನಿನ್ ಬಿಟ್ಟು ನಾನಿರಲ್ಲ. ಹುಟ್ಟು ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಕಂದ, ಸಾವಿನಲ್ಲೂ ಇನ್ನೊಬ್ಬರಿಗೆ ನೆರವಾಗ್ಬೇಕಂತೆ, ಆ ನೆಮ್ಮದಿ ನನಗಿದೆ ಕೋಸು. ಅಮ್ಮ, ಅವರು ಶ್ಲೋಕ ಬರೀತಾರೆ ಅಂದಿ, ನಿನ್ನ ಯಾಕೆ ಕಡಿಬೇಕು? ಅಂಥದ್ದೇನು ಬರೀತಾರಮ್ಮ ಅವರು? ಗಿಡ ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ಕಾಡು ಉಳಿಸಿ. ರೈತ ಬಂದವರೇ, ಕೇಳಿ ಕೃಷಿ ಗೀತೆಯನ್ನ. Thank you. ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು, ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ